ಎಷ್ಟು ಎಕರೆ ಜಮೀನು ಏನೇನು ಬೆಳಿಬೇಕು? ನಮ್ಮದು 1 ಎಕರೆ ಜಮೀನು ಉಂಟು. ಮಳೆಗಾಲದಲ್ಲಿ ಭತ್ತವನ್ನು ಬೆಳಿತೀವಿ, ಬೇಸಿಗೆಗಾಲದಲ್ಲಿ ಈರುಳ್ಳಿ ಮುಖ್ಯ ಬೆಳೆಯಾಗಿರುತ್ತೆ ನಮ್ಮದು. ಅದರ ನಂತರ ತರಕಾರಿ, ಹರಗಿ, ಮುಲಂಗಿ, ನವಲ್ಕೋಲು ಅದೆಲ್ಲ ಬೆಳಿತಿರ್ತೀವಿ. ನೀರು ಗದ್ದೆಯಲ್ಲಿ ಬಾವಿಯನ್ನು ತೋಡಿ ನೀರು ತೆಗೆದು ಇದು ಮಾಡ್ತೀವಿ. ಮಳೆಗಾಲದಲ್ಲಿ ಭತ್ತ ಬೆಳೆಯೋದು? ಹಾಂ, ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ. ಭತ್ತ ತೆಗೆದ ನಂತರ ಈರುಳ್ಳಿ? ಹಾಂ, ಈರುಳ್ಳಿ ಒಂದು 4.5 ತಿಂಗಳಾಗತ್ತೆ. ಮೊದಲು ಬಿತ್ತನೆ ಮಾಡಿ ಅದರ ನಂತರ ನಾಟಿ ಮಾಡಬೇಕು 45 ದಿನದಲ್ಲಿ. ಅದರ ನಂತರ 2.5 ತಿಂಗಳಿಗೆ ಮತ್ತೆ ಬೆಳೆ ಬರುತ್ತೆ, ಈರುಳ್ಳಿ ಬರುತ್ತೆ ನಾಟಿ ಮಾಡಿದ ತಕ್ಷಣ. ಈರುಳ್ಳಿ ಬೆಳಿಬೇಕಂದ್ರೆ ಮೊದಲೇ ಮಡಿ ಮಾಡ್ತಿರೋ ಅಥವಾ ನೀರು ಇಲ್ಲ ಇಲ್ಲ, ಕಣ ಅಂತ ಒಂದು 20 ಮೀಟರ್ ಉದ್ದ, 1 ಮೀಟರ್ ಅಗಲ, ಅದನ್ನು ಏರ್ಕಿ ಮಾಡಿ ಅದಂತ ಬಿತ್ತನೆ ಮಾಡಿ ಒಂದು 45 ದಿನ ನಂತರ ನಾಟಿ ಮಾಡ್ತೀವಿ. ಗದ್ದೆಯನ್ನು ಮಣ್ಣನ್ನು ತೆಗೆದು ಗೊಬ್ಬರನ್ನು ಹಾಕಿ ನಾಟಿ ಮಾಡ್ತೀವಿ. ಕುಳಿಯನ್ನು ನೋಡಿ ಎಷ್ಟೆಷ್ಟು ಅಂತರ ಇಡ್ತೀರಿ? 4 ಇಂಚ ಅಂತರ ಇಡ್ತೀವಿ ಒಂದೊಂದು ನಾಟಿ ಮಾಡುವ ಸಸಿಯನ್ನು. ಸಾಲು? ಸಾಲು ನಾವು ಎಷ್ಟು ಆಗುತ್ತಷ್ಟು ನಾವು 1-2 ಮೀಟರ್ ಉದ್ದ ಮಾಡ್ತೀವಿ ಆ ನಾಟಿ ಮಾಡುವ ಪಟ್ಟಿಯನ್ನು. 1 ಮೀಟರ್ ಆಗಲ್ಲ ಆರ್ತಿ ಪಟ್ಟಿ ಮಾಡಿ ಅದರೊಳಗೆ 4 ಕಣ್ಣು ಮಾಡಿ ಹೊಡಿದ್ವಿ, ಅದನ್ನು ಸಪರೇಟ್ ಮಾಡಿದ್ವಿ. ಅದೇನು ಸಾಲ್ನಾಗ ಹಾಕ್ಬೇಕಂತೇನಿಲ್ಲ. ಇಲ್ಲ ಇಲ್ಲ, ಆ ರೀತಿ ಮಡಿ ಮಾಡಿ ನಾಟಿ ಮಾಡುವ ಉದ್ದೇಶ ಏನು? ಬೆಳೆ ಚೆನ್ನಾಗಿ ಬರುತ್ತೆ, ನೀರೆಲ್ಲ ಬಿಸಿಲು ಇದಕ್ಕೆಲ್ಲ ಗಾಳಿ ಇದೆಲ್ಲ ಒಳ್ಳೆ ಹೋಗುತ್ತೆ, 4 ಇಂಚ್ ಅಗಲಿ ಇರೋದ್ರಿಂದ ಅಗಲಿರುತ್ತಲ್ಲ ಒಳ್ಳೆ ಬೆಳೆ ಬರುತ್ತೆ. ಆ ರೀತಿ ಮಡಿ ಮಾಡಲಿಲ್ಲ ಅಂದ್ರೆ ಸರಿಯಾಗಲ್ಲ. ಇಲ್ಲ ಸರಿಯಾಗಲ್ಲ, ಫಸ್ಟೇ ಬಿತ್ತನೆ ಮಾಡಿ ಅದನ್ನು ನಾಟಿ ಮಾಡಿದ್ರೆ ಅದು ಸರಿ ಬರಲ್ಲ, ನಾಟಿ ಮಾಡ್ಬೇಕು. ಮತ್ತೆ 45 ದಿನ ನಂತರ ನಾಟಿ ಮಾಡಿದ್ರೆ ಮಾತ್ರ ಮತ್ತೆ ನೆಟ್ಟರೆ ಬೇರೆ ಇದು ಬರುತ್ತೆ. ನೇರವಾಗಿ ಬೀಜ ಹಾಕಿದ್ರೆ ಸರಿ ಬರುತ್ತೆ? ಸರಿ ಬರಲ್ಲ. ಇಲ್ಲಾದ್ರೆ ಆಳು ಬಹಳ ಬೇಕನ? ಹೌದು ಸರ್, ಆಳು ತುಂಬಾ ಬೇಕಾಗುತ್ತೆ. ನೀವು ಮನೆಯವರು ಮಾಡ್ತಿರೋ ಅಥವಾ? ಇಲ್ಲ, ಬೇರೆಯವ್ರನ್ನ ತಗೊಳ್ತೀವಿ ಒಂದು 8 ದಿನ ಮಟ್ಟಿಗೆ. ನೀವು ಅವ್ರ ಕೆಲ್ಸಕ್ಕೆ ಹೋಗ್ತೀರಿ, ಅವ್ರು ನಿಮ್ ಕೆಲ್ಸಕ್ಕೆ ಬರ್ತಾರೆ? ಬರ್ತಾರೆ, ಕೆಲವೊಬ್ರು ಆಳಿಗೆ ಬರ್ತಾರೆ ಪೇಮೆಂಟಿಗೆ. ಎಷ್ಟು ಕೂಲಿ ಕೊಡ್ತೀರಾ ಅವ್ರಿಗೆ? ಅವ್ರಿಗೆ 300 ರೂಪಾಯಿ ಹೆಣ್ಣಾಳಿಗೆ. ಹೆಚ್ಚು ನಾಟಿ ಮಾಡುವಾಗ ಹೆಣ್ಣಾಳನ್ನ ತಗೊಳ್ತೀವಿ. ನಾಟಿ ಮಾಡಿದ ಮುಗಿತಂದ್ರೆ ದಿನ ನೀರ್ ಹಾಕ್ಬೇಕು? ಹೌದು, ದಿನಲ್ಲೂ ಬೆಳಿಗ್ಗೆ ನೀರ್ ಹಾಕುದು, 2.5 ತಿಂಗಳ ನೀರ್ ಹಾಕುದು. ಮುಂಚೆನೆ ಹಾಕ್ತಾರಲ್ಲ ಯಾಕೆ? ಇಬ್ಬನಿ ಎಲ್ಲ ಬಿದ್ದಿರುತ್ತೆ ಅದಕ್ಕೆ, ಮತ್ತೆ ನೀರ್ ಹಾಕದ ನಂತರ ಹೋಗುತ್ತೆ ಹೇಳಿ, ಇಬ್ಬನಿಯಿಂದ ಒಂದ್ ಸ್ವಲ್ಪ ತೊಂದರೆ ಆಗ್ಬೋದು ಹೇಳಿ. ದಿನಾನು ಯಾಕೆ ಹಾಕ್ಬೇಕು? ಒಂದಿನ ಬಿಟ್ಟು ಒಂದಿನ ಹಾಕಿದ್ರೆ ನೀಡಿಲ್ಲ. ಭೂಮಿ ಗಾರ್ ಇರುತ್ತೆ, ಭೂಮಿ ಗಾರ್ ಇರೋದ್ರಿಂದ ದಿನಾಲು ನೀರು ಬೇಕಾಗುತ್ತೆ. ಅಂದ್ರೆ ನೀರು ಹಿಡಿಯಲ್ಲ ಭೂಮಿ ಎಲ್ಲ? ಹೌದು, ಉಸುಕು ಜಾಸ್ತಿ ಇರುತ್ತೆ. ಹೌದು, ಉಸುಕು ಜಾಸ್ತಿ, ನೀರು ಕೆಳಗೆ ಹೋಗ್ಬಿಡುತ್ತೆ. ಹೇಗೆ ಅನಿಸ್ತಾ ಇದೆ ಆ ಬೆಳೆ ನಿಮಗೆ? ಬೆಳೆ ಚೆನ್ನಾಗಾಗತ್ತೆ, ನಾವು ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ಬೇಕು ಅಂತಿಲ್ಲ, ಅದೊಂದು ಬೆಳೆ ಮಾಡ್ಕೊಂಡ್ರೆ. ಈಗ 2 ವರ್ಷ ಆಯ್ತು, ಬೆಳೆ ಎಲ್ಲ ನಾಶ ಆಗ್ತಾ ಉಂಟು, ನಮ್ಮ ತಳಿನೂ ನಾಶ ಆಗ್ತಾ ಉಂಟು, ರೋಗ ಬಂದು ಎಲ್ಲಾ ಕಡೆನೂ ಹೋಗ್ತಾ ಇದೆ. ಅದು ನಮ್ಮ ಸರ್ಕಾರದಿಂದ ಏನು ಪರಿಹಾರನಿಲ್ಲ. ಅದೇ ನಾವು ಕೃಷಿ ಇಲಾಖೆಗೆಲ್ಲ ಹೋಗಿ ಮಾತಾಡಿ ಅದ್ರ ಬಗ್ಗೆ ತನಿಖೆ ಆಗಿಲ್ಲ. ಆ ಕಡೆ ಎಲ್ಲ ಬೀಜ ನಿಬ್ಬಿ ಮಾಡುವಾಗ ಮೆಡಿಸಿನ್ ಕೊಡ್ತಾರಂತೆ, ಇಲ್ಲಿ ಇಲ್ಲ. ಏನು ಸಹಕಾರ ಬೇಕು ನಿಮ್ಗೆ ಇಲಾಖೆಯಿಂದ? ನಮಗೆ ಬೀಜ ರೋಗ ಬರೋದು ತರ ಸಹಕಾರ, ಮೊದಲೆಲ್ಲ ಬರುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹೋಗ್ತಿತ್ತು, ಈಗ ಆಗಲ್ಲ, ಪೂರ್ತಿ ಹೋಗುತ್ತೆ. ಆಳುಗಳಿಗೆ ಕೆಲಸ ಕೊಟ್ಟದಷ್ಟೇ ಪೇಮೆಂಟ್ ಹೋಗಿದೆ. ಗೊಬ್ಬರ ಅದೆಲ್ಲ ನಮ್ಮದಾಗಿರುತ್ತೆ, ಅದು ಲೆಕ್ಕಕ್ಕಿಡಿಯಲ್ಲ, ಪೇಮೆಂಟೇ ಅಷ್ಟಾಗಿರುತ್ತೆ. ಅದಕ್ಕಾಗಿ ನಮಗೆ ಕಷ್ಟ ಆಗ್ತಾ ಉಂಟು. ಈಗ ಬೀಜ ನೀವು ತಯಾರು ಮಾಡ್ತಿದ್ರಿ? ಉಳ್ಳಾಗಡ್ಡೆಯನ್ನು ನೆಟ್ಟು ಬೀಜ ನೆಡ್ತೀವಿ, ವರ್ಷನು ಈ ಉಳ್ಳಾಗಡ್ಡೆ ಇಟ್ಕೊಂಡು ನೆಕ್ಸ್ಟ್ ಇಯರ್ ಬೀಜ ನೆಟ್ಟು ಬೀಜ ಮಾಡ್ತೀವಿ. ಈ ಸಲ ಉಳ್ಳಾಗಡ್ಡೆ ಅದನ್ನು ಹಾಗೆ ಇಟ್ಕೊಳ್ತೀವಿ, ಅದು ನೆಕ್ಸ್ಟ್ ಬೆಳಿಲಿಕ್ಕೆ ಬೀಜ ಮಾಡಲಿಕ್ಕೆ. ಅದನ್ನ ಹೆಂಗೆ ಇಡ್ತೀರಿ ಬೀಜ? ಬೀಜದ ಗಡ್ಡೆ ಸೇಫ್ ಆಗಿರ್ತೀವಿ, ಎಲ್ಲೂ ತಂಪು ವಾತಾವರಣ ಇರಬಾರ್ದು ಅದು ಕಟ್ಟಿರ್ಲಿಕ್ಕೆ ಜಾಗದಲ್ಲಿ. ಜುಟ್ಟ ಹಂಗೆ ಇರ್ಬೇಕು? ಹಾಂ, ಜುಟ್ಟ ಹಾಗೆ ಇಡ್ತೀವಿ. ಅದಕ್ಕೆಲ್ಲ ಬಲೆ ಎಲ್ಲ ಹಾಕಿ ಮೇಲ್ಗಡೆ ಕವರ್ ಎಲ್ಲ ಹಾಕಿ ಇಡ್ತೀವಿ. ತಂಪುನು ಬರಬಾರ್ದು, ತಂಪು ಬಂದ್ರೆ ಎಲ್ಲ ಉದುರು ಹೋಗುತ್ತೆ. ತಂಪು ಅಂದ್ರೆ ಗಾಳಿಯಲ್ಲಿ ತಂಪು ಅಥವಾ ನೀರು? ಗಾಳಿಯಲ್ಲಿ ತಂಪು. ಹಂಗಾದ್ರೆ ಎದುರಾಗ ಸಂಗ್ರಹಿಸಿ ಇಡ್ತೀರಿ ಅದನ್ನೆಲ್ಲ? ನಾವು ಎಲ್ಲ ಒಂದು ರೂಮ್ ಅಲ್ಲೇ ಇಡ್ತೀವಿ, ರೂಮ್ ಅಲ್ಲಿ ಮೇಲ್ಗಡೆ ಕಟ್ಟಿರ್ತೀವಿ, ಕೆಳಗಡೆ ನೆಲಕ್ಕೆ ತಾಕ್ಸಲ್ಲ. ಅದು ಕಟ್ಟುದ್ರ ಉದ್ದೇಶ ಅದೇ, ನೆಲಗಡೆ ತಂಪಿಗೆ ಎಲ್ಲ ಉದುರು ಹೋಗುತ್ತೆ, ಕೊಳೆ ಇದು ಬರುತ್ತೆ, ಮತ್ತೆ ಇರುವೆ ಎಲ್ಲ ಅದೆಲ್ಲ ಸೇಫ್ ಮಾಡ್ಲಿಕ್ಕೆ ಮೇಲ್ ಕಟ್ಟಿರ್ತೀವಿ. ಒಂದು ಕೋಣೆ ತುಂಬಾ ಹಂಗ ಕಟ್ಟಿಬಿಡುದು? ಹೌದೌದು, ಸುಮಾರು ಹತ್ತಿರ 1 ಕ್ವಿಂಟಲ್ ಹತ್ರ ಇಟ್ಕೋತೀವಿ ಮತ್ತೆ ಬೀಜ ಮಾಡ್ಲಿಕ್ಕೆ. ಅದು ಸ್ವಲ್ಪ ಹೋಗಿರುತ್ತೆ, ಕೆಲವೊಂದು ಇರುತ್ತೆ, ಗೊಬ್ಬರ ಎಲ್ಲ ಹಾಕಿ ಕೆಳಗಡೆ ಅದ ಮೇಲೆ ಕಟ್ ಮಾಡಿ ಜುಟ್ಟನ್ನು ತೆಗೆದು ಕಟ್ ಮಾಡಿ ಹಾಕ್ತೀವಿ. ಹಂಗ ಹಾಕಿದ್ರೆ ಬೀಜಕ್ಕೆ ಬರುತ್ತೆ? ಬೀಜ ಬರುತ್ತೆ, ಅದು ಮತ್ತೆ ಸಸಿಯಾಗಿ ಎತ್ತರಾಗಿ ಗೊಂಡೆ ಬರುತ್ತೆ, ಅದು ಅವಾಗ ಬೀಜ ಬರುತ್ತೆ. ಅದಕ್ಕೆ 4 ತಿಂಗಳು ಬೇಕದು. ಅದಕ್ಕಾಗಿ ಮೊದಲೇ ರೆಡಿ ಮಾಡ್ರೆ ನಾವು ಈ ನಾಟಿ ಮಾಡಿದ್ದನ್ನು ಕೀಳುವಾಗ ಬಿತ್ತನೆ ಮಾಡುವಾಗ ಅದನ್ನು ನೆಡ್ತೀವಿ. ಆ ಗಡ್ಡೆಯನ್ನು ನಾಟಿ ಮಾಡಿದ ನಂತರ ಕೀಳುವಾಗ ಬರುತ್ತೆ ಈ ಬೀಜ, ಅದು 4 ತಿಂಗಳು ಬೇಕಾಗುತ್ತೆ. ಬೀಜಕ್ಕೆ ಸಪರೇಟ್ ನೀಡೋದು, ತಿನ್ಲಿಕ್ಕೆ ಅಥವಾ ಮಾರ್ಲಿಕ್ಕೆ ಸಪರೇಟ್. ಬೆಳೆಸುವಾಗ ಅಲ್ಲಿ ಕಾಳಜಿ ಜಾಸ್ತಿ ಏನು ವಹಿಸ್ಬೇಕು ಅಥವಾ ದಿನ ನೀರು ಹಾಕ್ಬೇಕು ಹಂಗೇನು ಇರುತ್ತೆ? ಅದಕ್ಕೆ ದಿನ ಬಿಟ್ಟು ದಿನಕ್ಕೆ. ಮತ್ತೆ 2-3 ವರ್ಷ ಅದು ಸರಿಯಾಗಿ ಬೆಳೆನೇ ಬರಲಿಲ್ಲ. ಹೌದು ಸರ್, ನಾವು ಬೀಜ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂತ. ಎಷ್ಟೋ ಜನ ಬಿಟ್ಟಿದ್ದಾರೆ ಸರ್, ಎಷ್ಟೋ ಜನ ಬಿಟ್ಟಿದ್ದಾರೆ. ಈಗ ಒಂದು 100 ಜನ ಮಾಡ್ತಿದ್ದಾರೆ ಅಂದ್ರೆ 50% ಬಿಟ್ಟಿದ್ದಾರೆ. ಅಂದ್ರೆ ಅವರಿಗೆ ಮಾಡ್ಲಿಕ್ಕೆ ಯಾವುದು ಇಲ್ಲ, ಯಾಕಂದ್ರೆ ಬೀಜ ಇಲ್ಲ, ಗೆಡ್ಡೆ ಇಲ್ಲ, ಅದಕ್ಕಾಗಿ ಎಲ್ಲೋ ಬಿಟ್ಟಿದ್ದಾರೆ, ಎಲ್ಲ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ. ಮತ್ತೆ ನೀವು ಹೆಂಗೆ ಮಾಡಿದ್ರಿ ಬೀಜಕ್ಕೆ? ಅದು ಬೇರೆಯವ್ರಿಗೆಲ್ಲ ತಗೊಂಡು ಒಂದು ಕ್ವಿಂಟಲ್ ಬೀಜ ಉಳ್ಳಾಗಡ್ಡೆ ಹೋದರ್ಸ್ ತಗೊಂಡು ಮತ್ತೆ ಈ ವರ್ಷ ಮಾಡಿದ್ದೀನಿ. ಆ ಹೊತ್ತಿನಾಗ ಗಡ್ಡೆಯನ್ನು ಕೊಂಡ್ಕೊಂಡು ಇಟ್ಕೋಬೇಕು, ಕೊಂಡ್ಕೊಂಡು ಇಟ್ಕೊಂಡು ಈಗ ನೆಟ್ಟಿದ್ದೀನಿ, ಹೋದರ್ಸು ಆಗಿ 2 ವರ್ಷ ಆಯ್ತದೆ. ಈ ಸಲ ಹೇಗೆ ಬಂದಿದೆ? ಬಿತ್ತನೆ ಮಾಡಿದ್ದೀವಿ ಬೀಜವನ್ನು, ಅದೇ ಮಟ್ಟಿಗೆ ಚೆನ್ನಾಗಾಗಿದೆ. ಅದಕ್ಕೂ ಬಿತ್ತನೆ ಮಾಡಿದ ನಂತರ ದಿನಾಲೂ ನೀರು ಹಾಕಬೇಕು. ವಾತಾವರಣದಲ್ಲಿ ಆಗುವಂತ ಬದಲಾವಣೆ ಕಾರಣ ಆಗುತ್ತಾ ಏನದು? ವಾತಾವರಣ ಇಲ್ಲ, ಅದು ಯಾವುದೋ ಒಂದು ಕಾಯಿಲೆ ತರದಲ್ಲೇ ಆಗಿದೆ. ಅದು ವಾತಾವರಣ ಮೇಲೆ ಇಷ್ಟು ವರ್ಷ ಬಂದಿದ್ದು ನಮ್ಮ ತಂದೆಯವ್ರ ಕಾಲದಿಂದ ನಡ್ಕೊಂಡು ಬಂದಿದ್ದು ಅದೇ ಸೇಮ್. ಸಣ್ಣ ಪುಟ್ಟ ರೋಗ ಬಂದು ಹೋಗ್ತಿದೆ, ಹಾವು ಸುಳಿ ರೋಗ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಂದು ಹೋಗ್ತದೆ. ಇದು ಹಾವು ಸುಳಿ ರೋಗನೂ ಅಲ್ಲ, ಯಾವುದೋ ಒಂದು ರೋಗ ಅಂತ ಅನಿಸ್ತದೆ ನಮಗೆ. ಮಣ್ಣಿನ ಅಥವಾ ಗೊಬ್ಬರ ಇಪ್ಪು ಎಲ್ಲ ಹಾಕ್ತೇವಲ್ಲ, ಅದು ಮಣ್ಣು ಕೆಟ್ಟಿ ಇದಾಗಿದೆಯಲ್ಲ, ಅದ್ರ ಲೆಕ್ಕದಲ್ಲೂ ಒಂದು ಅನಿಸ್ಬೋದು. ಯಾರು ಇಲಾಖೆಯವರಾಗಬಹುದು ಅಥವಾ ವಿಜ್ಞಾನಿಗಳು ಬಂದು ನೋಡೋದು ಹಂಗೆ ಮಾಡಿಲ್ಲ? ಇಲ್ಲ ಇಲ್ಲ, ಇದ್ರ ಬಗ್ಗೆ ಯಾವುದು ಸಂಶೋಧನೆ ಆಗಿಲ್ಲ. ಬೀಜೋಪಚಾರ ಮಾಡೋದು ಹಂಗೆಲ್ಲ ಮಾಡ್ತಿರ್ತಾರೆ? ಹಾ, ಅದು ಬೀಜ ನಾವು ಅದನ್ನು ಯಾರು ಲೇಡೀಸ್ ಹತ್ರ ಇದು ಮಾಡಲ್ಲ, ನಾವು ಸಪ್ರೇಟ್ ಆಗಿ ಬಾಟ್ಲಿಯಲ್ಲಿ ತುಂಬ ಅದನ್ನು ಮತ್ತೆ ಸೇಫ್ ಆಗಿ ಇಡ್ತೀವಿ ಆ ಬೀಜವನ್ನು. ಅದು ಮತ್ತೆ ದೀಪ ಎಲ್ಲ ಕಾಣಬಾರ್ದು, ಒಂದು ಕೆಲವೊಬ್ರದ್ದು ಒಂದು ಹಳೆ ಪದ್ಧತಿ ಉಂಟು, ಹಾಗೆ ಮಾಡ್ತಿದ್ದೀವಿ ಎಲ್ಲ ಕತ್ತಲಲ್ಲಿ. ಮತ್ತೆ ಈಗ ಈರುಳ್ಳಿ ಬಂತು ಅಂದ್ರೆ ನಿಮ್ಗೆ ಒಂಥರ ಕೈ ಹಿಡಿಯುತ್ತೆ, ಭಾರಿ ಒಳ್ಳೆ ಬೆಳೆ. ಈರುಳ್ಳಿ ಬಂತು ಅಂದ್ರೆ ಭಾರಿ ಒಂಥರ ದೊಡ್ಡ ಬೆಳೆ ಬಂದಂಗೆ ನಮ್ಗೆ, ಅದೇ ದೊಡ್ಡ ಉತ್ಪನ್ನ. ಬೇಡಿಕೆನೂ ಇದೆ, ಬೇಡಿಕೆ ಉಂಟು ನಮ್ದು. ಆ ಈ ಘಾಟಿ ಉಳ್ಳಾಗಡ್ಡೆಕ್ಕಿಂತ ಅದ್ರ ಡಬಲ್ ಇದೆ, ಅದು 20 ರೂಪಾಯಿ ಇದ್ರೆ 40 ರೂಪಾಯಿ ಇರುತ್ತೆ, ಡಬಲ್ ರೇಟ್ ಉಂಟು. ಅದ್ರ ಬೆಳೆ ಸಿಗ್ತೇ ಇಲ್ಲ ಕೈಗೆ. ಅಷ್ಟೊಂದು ಬೇಡಿಕೆ ಇರಲಿ ಕಾರಣ ಏನು? ಖಾರ ಮತ್ತು ಸಿಹಿ ಉಂಟು, ಅದರಲ್ಲಿ ಇಂಪಾರ್ಟೆಂಟ್. ಏನೇನು ಮಾಡ್ತಾರೆ ಅದರಲ್ಲಿ? ಸಾಂಬಾರು ಈರುಳ್ಳಿ ತಿಂತಾರೆ ತುಂಬ, ಗೋವಾ ಆ ಸೈಡ್ ಎಲ್ಲ ತಿನ್ಲಿಕ್ಕೆ ಉಪಯೋಗಿಸ್ತಾರೆ ಜಾಸ್ತಿ. ಅವರು ಯಾವುದು ರೀತಿ ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ಲ, ಅವರು ಯಾಕೆ ಅಷ್ಟೊಂದು ತಿಂತಾರೆ ಹೇಳಿ ಗೊತ್ತಿಲ್ಲ. ಅದರಲ್ಲಿ ಬೇರೆ ಬೇರೆ ತರಕಾರಿ ಬೆಳೀತಾರೆ, ತರಕಾರಿ ಹರ್ಗಿ ಮೂಲಂಗಿ ನಲ್ಕೋರು ಅದೆಲ್ಲ ಬೀಜ ತಗೊಂಡು ನೆಡ್ತೀವಿ. ಎಷ್ಟೆಷ್ಟು ಹಾಕ್ತಾರೆ ಅದನ್ನ? ಯಾವುದು ಹರ್ಗಿ ಮೂಲಂಗಿ? ನಾವು ತಿನ್ಲಿಕ್ಕೆ ಸ್ವಲ್ಪ ಅಂಗಡಿ ಮಾರ್ಲಿಕ್ಕೆ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲ್ಲ? ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲ್ಲ. ಈರುಳ್ಳಿ ಉಂಟಲ್ಲ ಅದು ದೊಡ್ಡ ಪ್ರಮಾಣ. ತರಕಾರಿಗೆ ಬೇಡಿಕೆ ಇದ್ರೆ ಒಂದು ಸ್ವಲ್ಪ ಈಗ 2 ಗುಂಟೆ ಹಾಕೋಲಿ 4 ಗುಂಟೆ ಹಾಕೋದು, 1 ಗುಂಟೆ ಹಾಕೋಲಿ 2 ಗುಂಟೆ ಹಾಕೋದು, ಹಿಂಗೆ ಮಾಡ್ಬೋದಲ್ಲ. ನಮ್ಮದು ತರಕಾರಿ ಬಂದಾಗ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿರುತ್ತೆ ಸರ್. ಬೇಡಿಕೆ ಕಮ್ಮಿ ಆಗೋದ್ರಿಂದ ನಾವು ಅದ್ರ ಬಗ್ಗೆ ಲಕ್ಷ್ಯ ಹಾಕಲ್ಲ. ನಾವು ಇದರಲ್ಲೇ ದೊಡ್ಡ ಉತ್ಪನ್ನದಲ್ಲಿ ಇರ್ತೀವಿ ಈರುಳ್ಳಿ, ಅದನ್ನು ಮಾಡ್ಕೊಂಡ್ರೆ ಆಗೋದಿಲ್ಲ, ಅದಕ್ಕಾಗಿ ಅದ್ರ ಬಗ್ಗೆನೇ ಲಕ್ಷ್ಯ ಹಾಕ್ತಿರ್ತೀವಿ ಜಾಸ್ತಿ. ಅದರಲ್ಲಿ ಸೈಡ್ ನೆಡ್ತೀವಿ ಹರ್ಗೆ ಎಲ್ಲ, ಅದು ಚೆನ್ನಾಗಿ ಬರುತ್ತೆ. ಆದರೆ ಅದೊಂದು ಉಪಬೆಳೆ ಇದ್ದಂಗೆ ಅಲ್ಲ, ಅಷ್ಟೊಂದು ಮನೆಗೆ ಸಾಕಾಗುತ್ತೆ. ಮನೆಗೆ ಸಾಕಾಗುತ್ತೆ ಮತ್ತೆ ಕೊಡ್ತೀವಿ ಸ್ವಲ್ಪ ಸ್ವಲ್ಪ, ಆದ್ರೆ ಅದನ್ನು ಉತ್ಪನ್ನ ಹೇಳಿ ಮಾಡಲ್ಲ. ಈರುಳ್ಳಿನೂ ಹೋಯ್ತು ಮತ್ತೆ ಬೇರೆ ಬೆಳೆಯಿಂದ ನಿಮ್ಗೆ ಆದಾಯನೂ ಬರಲ್ಲ. ಬೇರೆ ಏನ್ ಮಾಡ್ತೀರಿ ಮತ್ತೆ ವರ್ಷಗಟ್ಟಲೆ ಖರ್ಚು ಹೆಚ್ಚಾದಿಲ್ಲ? ಇದೆ ಸರ್ ಉತ್ಪನ್ನ, ಈರುಳ್ಳಿ ಬಂದಷ್ಟೇ ಉತ್ಪನ್ನ, ಇಲ್ಲ ಬೇರೆ ಕಡೆ ಬ್ಯಾಂಕ್ ಅಲ್ಲಿ ಏನೋ ಸಾಲ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಬಂದಾಗ ಕೊಟ್ಟು ತೀರ್ಸಾಯ್ತು ಹೇಳಿ. 2 ವರ್ಷ ನೀವು ಬರಲಿಲ್ಲ, ಅವಾಗ ಏನ್ ಮಾಡಿದ್ರಿ ಸರ್? ಸಾಲ ಮಾಡಿದ್ದೀನಿ. ಸಾಲ ಯಾವ್ದಕ್ಕಾಯ್ತು ತಗೊಂಡಿದ್ದು? ಖರ್ಚಿಗೆ ಬೇಕಲ್ಲ ಸರ್, ನಮ್ಮ ಮನೆ ಸಾಮಾನಿಗೆ ಅದಕ್ಕೆಲ್ಲ. ಅದು ಕೊಡ್ತಾರೆ ಬ್ಯಾಂಕ್ ಅಲ್ಲಿ? ಕೊಡ್ತಾರೆ, ಸ್ವಲ್ಪ ನಮ್ಮ ಜಾಗದ ಸುರಿಟ್ಟಿ ಎಲ್ಲ ಇಟ್ಟು ತಗೊಳ್ತೀವಿ, ಈ ಬೆಳೆ ಬಂದ್ರೆ ತುಂಬುತ್ತೀವಿ. ಎಷ್ಟು ತಗೊಂಡ್ರಿ ಸಾಲ ಸರ್? ಒಂದು ನಾನು 2 ವರ್ಷದಲ್ಲಿ 2 ಲಕ್ಷ ತಗೊಂಡಿದ್ದೀನಿ. ಬಡ್ಡಿ ಹಂಗ ಬೆಳ್ಕೊಂತ ಹೋಗುತ್ತೆ? ಮತ್ತೆ ಬಡ್ಡಿ ಬೆಳೆಯುತ್ತೆ, ನಾವೆಲ್ಲರೂ ಕೂಲಿ ಕೆಲಸ ಹೋಗ್ತೀವಿ ಅವಾಗೆಲ್ಲ ಬಡ್ಡಿಯನ್ನು ತುಂಬುತ್ತೇ ಇರ್ತೀವಿ. ಇದು ಬಂದ್ರೆ ತುಂಬಲಿಕ್ಕೆ ಚಲೋ ಆಗ್ತಿತ್ತು ಬೆಳೆ ಬಂದದ್ದು. ಏನೇನು ಕೆಲಸ ಮಾಡ್ತೀರಿ ನೀವು? ನಾವು ಕೂಲಿ ಕೆಲಸ ಎಲ್ಲ ಮಾಡ್ತೀವಿ, ತೋಟದ ಕೆಲಸ, ಗದ್ದೆ ಕೆಲಸ, ನಮ್ಮದೇನೇ ಹೆಚ್ಚು ಮಾಡ್ತೇವೆ, ಬೇರೆದಕ್ಕೂಗಿಂತ ನಮ್ಮದೇ ಹೆಚ್ಚು ಮಾಡ್ತೀವಿ. ಅಂದ್ರೆ ನಿಮ್ಮ ಬೆಳೆ ಇದ್ದಾಗ ನಿಮ್ದು ಮಾಡ್ತಿರ್ತೀವಿ? ಅದನ್ನ ಅವಲಂಬಿಸಿ ಇದ್ದದ್ದು ಸರ್, ಅದನ್ನ ಅವಲಂಬಿಸಿ ಚೆನ್ನಾಗಾಗಿದ್ರೆ ಚಲೋ, ನಮಗೆ ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತಿಲ್ಲ, ನಾವೇ ಒಂದು 4 ಜನಕ್ಕೆ ಕೆಲಸ ಕೊಡ್ಬೋದು ಹಾಗಾಗುತ್ತೆ. ಅದೇ ಇಲ್ಲ ಅಂದ್ರೆ ನಾವು ಸಾಲ ಮಾಡಬೇಕಾಗುತ್ತೆ. ಇದಕ್ಕೆ ಬೆಳೆ ವಿಮೆ ಇಲ್ಲ? ಇಲ್ಲ ಸರ್, ಬರುತ್ತೆ ಗುಂಟೆಗೆ ಒಂದು 200-600 ಬರುತ್ತೆ ನಮ್ಗೆ. ಆ ಗುಂಟೆಗೆ ನಾವು 10,000 ಬೆಳಿತೀವಿ, 200 ರೂಪಾಯಿ ಬಂದ್ರೆ ಸಾಕಾಗಿಲ್ಲ ಬೆಳೆ ವಿಮೆ. ಅದು ಬೇರೆದು ಇದಿಲ್ಲ, ಬೆಳೆ ವಿಮೆಯನ್ನು ಕೈ ಹಿಡಿಯಲ್ಲ. ಕೈ ಹಿಡಿಯಲ್ಲ ಈ ಕಡೆ 200 ರೂಪಾಯಿ ಕೊಡೋದ್ರಿಂದ ಯಾವ ಗುಂಟೆಗೆ ನಾವು 1 ಗುಂಟೆಗೆ ಅಲ್ಲಿ ಒಂದು 10,000 ಆಗುತ್ತೆ, 10-15,000 ಉಳ್ಳಾಗಡ್ಡೆ ಚೆನ್ನಾಗಿ ಬಂದ್ರೆ. ಅದಕ್ಕೆ ಅದ್ರ ಬಗ್ಗೆ ಲಕ್ಷ್ಯ ಆಗಲ್ಲ. ಹೇಳಿ, ನಿಮ್ಮ ವಾರಿಗೆಯವರು ಅಥವಾ ನಿಮ್ಮ ಊರಿನ ರೈತರು ಎಲ್ಲ ನೀ ಏನು ಅನುಭವಿಸ್ತಾ ಇದ್ರಿ ಕಷ್ಟ ಅವರು ಕೂಡ ಅನುಭವಿಸ್ತಾ ಇದ್ರು? ಹೌದು ಸರ್, ಎಷ್ಟೋ ಜನ ಬಿಟ್ಟಿದ್ದಾರೆ ಸರ್, 100 ಜನ ಬೆಳೆ ಮಾಡ್ತಿದ್ದಾರೆ, 50 ಜನ ಇಲ್ಲ ಮಾಡ್ತಾ ಇಲ್ಲ, ಯಾಕಂದ್ರೆ ಈ ಬೆಳೆ ಹೋಗಿದೆ. ಕೆಲವೊಬ್ರು ತಗೊಳ್ಳಿಕ್ಕಾಗದೆ ಸುಮ್ಮನೆ ಇದ್ದೇವೆ. ನಾವು ಸಾಲ ನಾವು ಮಾಡಿ ತಗೊಂಡು ಇಟ್ಕೊಂಡಿದ್ದೀವಿ, ಅದಕ್ಕೆ ಬೀಜ ಮಾಡಿದ್ದು. ಮತ್ತೆ ಇದೇ ಥರ ಆದರೆ ಮುಂದೆ ನಾವು ಬಿಡ್ತೀವಿ, ಮತ್ತೆ ಎಲ್ಲೋ ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗೋದು. ಇದು 2 ವರ್ಷ ಆಯ್ತು ಸರ್, ಅದಕ್ಕಾಗಿ ಈ ಸಲ ಒಂದು ಆಶಾಭಾವನೆ ಇದೆ ಬರ್ಬೋದು ಅಂತ. ತುಂಬ ಇದೆ, ಅದು ಬರಲಿಲ್ಲ ಅಂದರೆ ಸರ್ ಕಷ್ಟ ಆಗುತ್ತೆ ನಮಗೆ, ಯಾಕಂದ್ರೆ ನಾವು ಸಾಲ ಮಾಡಿದ್ದೀವಿ, ಸಾಲವನ್ನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಬೆಳೆ ಬರಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಬರುತ್ತೆ ಅಂತ ನಂಬಿದ್ದೀವಿ, 100% ಬರುತ್ತೆ. ಬಿತ್ತನೆ ಮಾಡಿದ ಸಸಿ ಎಲ್ಲ ಚೆನ್ನಾಗಿ ಆಗಿದೆ, ಅದಕ್ಕೆ ಚೆನ್ನಾಗಿ ಬರುತ್ತೆ ಅಂತ, ಚೆನ್ನಾಗಿ ಬರಲಿ ಅಂತೇಳಿ ನಮ್ಮ ಆಶಯ ಕೂಡ. ಯಾಕಂದ್ರೆ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ. ಹೌದು ಸರ್. ಮತ್ತೊಂದು ಹೇಳಬೇಕು ಅಂದರೆ ಈ ಕೃಷಿಕರು ಕಮ್ಮಿ ಆಗ್ತಾ ಇದ್ದಾರೆ, ಕೃಷಿ ಮಾಡುವರಿಲ್ಲ, ಕಮ್ಮಿ ಆಗ್ತಿದ್ದಾರೆ. ಕೆಲವೊಬ್ಬರು ಅಪ್ಪಿ ತಪ್ಪಿ ಇದ್ದಾರೆ ಅಷ್ಟೇ, ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾ. ಅದು ಯಾಕಂತ ಇದೇ ಒಂದು ಕಾರಣ, ಮಾಡಿದ ಕೈಗಿಡಿಯಲ್ಲ. ಕೃಷಿ ಮಾಡಿದಾಗ ಅದು ಫಲ ಸಿಕ್ಕಿರಡ್ಡಿಲ್ಲ, ಮನಸ್ಸಿಗೆ ಖುಷಿ ಆಗುತ್ತೆ. ಅದೇ ಬರಲಿಲ್ಲ ಅಂದರೆ ಮತ್ತೇನು ಮಾಡೋದು, ಸಾಲ ಮಾಡೋದು, ಬೇರೆ ಕಡೆ ಹೋಗೋದೇ ಆಗುತ್ತೆ. ಅದಕ್ಕೂ ಕೃಷಿಕರು ಕಮ್ಮಿ ಆಗಿದ್ದಾರೆ. ಪರ್ಯಾಯ ಬೆಳೆ ಬೆಳಿಲಿಕ್ಕೂ ಕೂಡ ಆಗಲ್ಲ. ಅದು ಮತ್ತೆ ನಮ್ಮ ಕರಾವಳಿ ಸೈಡೆಲ್ಲ ಉಪ್ಪು ನೀರು ಅದು ಜೂನ್ ಜುಲೈದಲ್ಲಿ ಜಾಸ್ತಿ ಆಗುತ್ತೆ. ಗದ್ದೆಗೆಲ್ಲ ಬಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಮುಚ್ಚೋಗಿದೆ ಉಪ್ಪು ನೀರು ಹೋಗಿ ರೈತ ಎಲ್ಲ ಬಿದ್ದು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ನೀರು ಬಂತಂದ್ರೆ ಅದು ಮತ್ತೆ ಬೆಳೆ ಹೌದು ಅಲ್ಲಿ ಆಗಲ್ಲ. ಉಪ್ಪು ನೀರು ಬಂದ್ರೆ ಅಲ್ಲಿ ಉಳಿಯ ಆಗಲ್ಲ, ಈರುಳ್ಳಿ ಆಗಲ್ಲ, ಎಲ್ಲ ಹಾಗೆ ಆಗ್ತಾ ಉಂಟು. ಈಗಿನ ದಿನಗಳಲ್ಲಿ ಜಾಸ್ತಿ ಉಪ್ಪು ನೀರು ಬರ್ತಿದೆ, ನೀರಿನ ಒತ್ತಡ ಜಾಸ್ತಿ ಇದೆ ಉಪ್ಪು ನೀರು, ಅದಕ್ಕೆ ಸ್ವಲ್ಪ ಬೆಳೀತಿದ್ದಾರೆ. ನಿಮ್ಮ ಮನೆಯವರು ಮನೆಯಲ್ಲಿ ಸದಸ್ಯರೆಲ್ಲ ಏನ್ ಮಾಡ್ತಾರೆ? ನಮ್ಮ ಮನೆಯಲ್ಲಿ ಸದಸ್ಯರೆಲ್ಲ ಈರುಳ್ಳಿ ಎಲ್ಲ ಬೇರೆಯವ್ರ ಗೆದ್ದೆ ಭೂಮಿಯನ್ನು ತಗೊಂಡು ಅದ ಮಾಡ್ತಾ ಇದ್ದೆ. ಹೆಚ್ಚು ಮೇಲಾಗಿ ನಮ್ಮ ಊರಿನ ಆ ಕಡೆ ಇವರೆಲ್ಲ ನಮ್ಮ ಕರಾವಳಿ ಇದ್ದಲ್ಲಿ ಈ ಕಡೆ ಎಲ್ಲ ಕುಮಟಾ ತಾಲೂಕಿರಲ್ಲ ಸಮುದ್ರ ಸೈಡ್ ಇದ್ದರೆಲ್ಲ ಈರುಳ್ಳಿನೇ ಜಾಸ್ತಿ ಬೆಳೀತಿದ್ದಾರೆ. ನಾನು ಅಂತಲ್ಲ, ನಮ್ಮ ಊರಿನ ಎಲ್ಲ ಈ ಕಡೆ ಕುಮಟಾ ಹೊನ್ನಳ್ಳಿ ಅಳಿವೆಕೋಡಿ ನಂದಿಗೋಣ ಆ ಕಡೆ ಎಲ್ಲ ಇಲ್ಲಿ ನಮ್ಮ ಊರಿಗೆಲ್ಲ ಅಷ್ಟು ಸುವರ್ಣದಲ್ಲಿ. ನಿಮಗೆ ಮಕ್ಕಳು ಮರಿ ಅವರೆಲ್ಲ? ನನಗೆ ಒಂದು ಹುಡುಗಿದ್ದಾನೆ 1ನೇ ಕ್ಲಾಸು, ನನ್ನ ಮಿಸ್ಸಸ್ ಇದ್ದಲ್ಲ, ಅವಳು ಸಹಾಯ ಮಾಡ್ತಾಳೆ ಮನೆ ಗದ್ದೆಗೆಲ್ಲ ಬಂದು ಈರುಳ್ಳಿ ನಾಟಿ ಮಾಡುವಾಗ. ನಿಮ್ಗಿಂತ ಯೂಶ್ವಲಿ ಜಾಸ್ತಿ ಹೆಣ್ಮಕ್ಕಳ ಕೆಲಸ ಮಾಡೋದಲ್ಲ? ಹೌದೌದು, ಈ ಕೆಲಸದಲ್ಲಿ ಫಸ್ಟ್ ಮೇನ್ ಆಗಿ ಹೆಣ್ಮಕ್ಕಳೇ ಜಾಸ್ತಿ ಕೆಲಸ ನಾಟಿ ಮಾಡೋದು. ನಾಟಿ ಮಾಡಿದ್ಮೇಲೆ ನೀರು ಹಾಕ್ತಾ ಇರ್ತೀರಿ, ಮತ್ತೆ ಕಳೆ ಬೆಳೆಯುತ್ತೆ? ಕಳೆ ಬೆಳೆಯುತ್ತೆ, ಅವಾಗ ಮತ್ತೆ ಹೆಣ್ಮಕ್ಳನ್ನು ತಗೊಳ್ತೀವಿ, ಅವ್ರಿಗೆ ಎಲ್ಲ ಪೇಮೆಂಟ್ ಕೊಟ್ಟೇ ಮಾಡೋದು ಎಲ್ಲ. ದಿನಾನು ಸುಮಾರು ಎಷ್ಟು ನೀರು ಹಾಕ್ತೀರಿ ಈರುಳ್ಳಿಗೆ? ಅದು ಅಂದಾಜು ಸಿಕ್ಕಲ್ಲ. ಎಷ್ಟು ಕೊಡ ಆಗ್ಬೋದು? ಕೊಡ ಸಾವಿರಾರು ಗಟ್ಟಲೆ ಕೊಡ ಹಾಕ್ತೀವಿ ದಿನಾಲು. ದಿನಾಲು ಹೌದು, ತಮಸ್ಸೆ ಇಲ್ಲ. ಈಗ ಕೆಲವೊಬ್ಬರು ಬೋರ್ವೆಲ್ ಹೊಡೆದಿದ್ದಾರೆ, ಮಿಷನ್ ನೀರ, ಆದರೂ ಕೆಲಸ ಇದೆ, ಅದಕ್ಕೆ ಖರ್ಚು ಮಾಡ್ಬೇಕು. ಬೋರ್ವೆಲ್ ಹೊಡೆದ್ರೆ ಪೆಟ್ರೋಲ್ ಹಾಕ್ಬೇಕು, ಈಗ ಪೆಟ್ರೋಲು 200 ರೂಪಾಯಿ ಬೇಕಾಗುತ್ತೆ ಒಂದು ದಿನಕ್ಕೆ. ಅದು ಚೆನ್ನಾಗಿ ಆದ್ರೆ ಅಡ್ಡಿಲ್ಲ, ಯಾಕಂದ್ರೆ ಪೆಟ್ರೋಲಿಂದ ಮತ್ತೆ 3 ತಿಂಗಳು ಹಾಕ್ಬೇಕು, 18,000 ಬೇಕು ಪೆಟ್ರೋಲಿಗೆ. ಅದೊಂದು ಕೈಯಿಂದ ಹೋಗಿರುತ್ತೆ. ಬೆಳೆ ಬಂದರೆ ಎಲ್ಲ ಬರುತ್ತೆ, ಚೆನ್ನಾಗಾಗುತ್ತೆ. ಬೆಳೆ ಬರಲಿಲ್ಲ ಅಂದರೆ ಇದೊಂದು 18,000, ಮತ್ತೆ ಆಳಿಗೆಲ್ಲ ಕೊಟ್ಟು ಬಿಟ್ಟು ಇದೊಂದು ಮತ್ತೆ ಬೇರೆ. ಅಷ್ಟು ದುಡ್ಡು ಹಾಕಿ ಮತ್ತೆ ಮಷಿನ್ ತರಬೇಕು? ಮಷಿನ್ ಎಲ್ಲ 18,000-20,000 ಕೊಟ್ಟಿದ್ವಿ. ಮತ್ತೆ ಕೆಲವೊಬ್ರು ಸಬ್ಸಿಡಿ ಮಿಷನ್ ಅಂತ ತಗೊಂಡಿದ್ದೀವಿ ಸಿಮೆಂಟ್, ಕೆಲವೊಂದು ಪೆಟ್ರೋಲ್ ಉಂಟು ಮಾಡಿದ್ದಾರೆ ಎಲ್ಲ. ನೀವು ತಗೊಂಡ್ರಿ? ಹಾಂ, ನಾವು ಪೆಟ್ರೋಲ್ ಮಿಷನ್ ತಗೊಂಡಿದ್ದೀವಿ. ಈಗ ಹಂಗಾಗಿ ನೀರು ತುಂಬಿ ಹಾಕೋದೇನಿಲ್ಲ, ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಇದ್ದಾರೆ. ನೀವು? ನಾವು ಎರಡು ಮಾಡ್ತೀವಿ, ನೀರನ್ನು ತುಂಬಲು ಮಾಡ್ತೀವಿ, ಮಿಷನ್ ನೀರು ಹಾಕ್ತೀವಿ. ಯಾಕೆ ಮಿಷನ್ನ ಉಪಯೋಗಿಸಲ್ಲ ಮೇಲೆ ಮೇಲೆ? ನೀವು ಕೈಯಿಂದನೂ ಯಾಕೆ ಮಾಡ್ತೀರಿ? ಈಗ ನಾಟಿ ಬಿತ್ತನೆ ಮಾಡುವಾಗ ಪಟ್ಟಿಯಲ್ಲಿ ಇರುತ್ತಲ್ಲ, ಅದು ಮಿಷನ್ ನೀರು ಹಾಕಿದರೆ ಸ್ವಲ್ಪ ಜಾಸ್ತಿ ಪೋರ್ಸಲ್ಲಿ ಬೀಳುತ್ತೆ, ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ಮೆತ್ತ ಬೀಳುತ್ತೆ, ಸಿಸಿ ಎಲ್ಲ ಹೋಗಲ್ಲ ಎಲ್ಲೂ, ಅಂದರೆ ಬಗ್ಗಿ ಹೋಗಲ್ಲ ಹೇಳೋದು. ಹಾಕಿದ್ರೆ ಕೈಯಲ್ಲಿ ಹಾಕ್ತೀವಿ 1-2 ತಿಂಗಳು, ಅದ್ರ ನಂತರ ಮಿಷನ್ ನೀರು ಹಾಕ್ತೀವಿ. ಒಂದು ಸ್ವಲ್ಪ ಬಲ್ತಾಗ? ಹಾಂ, ಅದು ಸಸಿ ಬೆಳವಣಿಗೆ ಆದಾಗ ಮಿಷನ್ ನೀರು ಹಾಕ್ತೀವಿ. ನಡೆಯುತ್ತೆ? ಹಾಂ, ಅವಾಗ ನಡೆಯುತ್ತೆ. ಹಾಗಾಗಿ ಹಬ್ಬ ಹುಣ್ಣಿಮೆ ಮದುವೆ ಮುಂಜೆ ಬಟ್ಟೆ ಬರೇ ಎಲ್ಲ ಖರ್ಚು ನಮ್ಮ ಕಡೆ. ಅಂದರೆ ಬೆಳೆ ಬಂದಾಗ ನಮಗೆ ಒಂಥರ ಹಬ್ಬ, ಯಾಕಂದರೆ ಬಟ್ಟೆ ಎಲ್ಲ ತೆಗೆಯೋದಿಲ್ಲ ಬೆಳೆ ಬಂದಾಗಿ, ಮತ್ತು ಬೇರೆ ಇದರಲ್ಲೆಲ್ಲ ತಗೊಳ್ಳೋದಿಲ್ಲ, ಬೆಳೆ ಬಂದರೆ ಬಟ್ಟೆ. ಹಾಗಾಗಿದೆ ಸಣ್ಣ ರೈತರು ಇವು ದೊಡ್ಡ ಸಮಸ್ಯೆನೇ. 2,00,000 ಬರಲಿ ನಮಗೆ ವರ್ಷಗಟ್ಟಲೆ, ಸಮಸ್ಯೆ ದೊಡ್ಡದೇ ಇದು ನಾವು ಹೇಳ್ಕೊಳ್ಳಲ್ಲ. ಯಾಕಂದರೆ ನಾವು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಇದು ಮಾಡ್ತಿರ್ತೀವಿ, ಸ್ವಲ್ಪ ಸಾಲ ಮಾಡ್ತೀವಿ, ಇದು ಸಮಸ್ಯೆ ದೊಡ್ಡದೇ. ನಮ್ಮ ಉಳ್ಳಾಗಡ್ಡೆಯನ್ನು ಬೆಳೆ ಸಮಸ್ಯೆ ದೊಡ್ಡದೇ ಆಗಿದೆ ನಮ್ಮ ಈ ಕಡೆ, ನಮ್ಮ ಕುಮಟಾ ತಾಲೂಕಲ್ಲಿ. ಎಷ್ಟು ಓದಿರಿ? 8ನೇ ಕ್ಲಾಸ್. ಒಂದು ಸ್ವಲ್ಪ ತರಕಾರಿ ಬೇರೆ ಹೇಳಿದ್ರೆ ಮೂಲಂಗಿ ನೋಲ್ಕೋಲು ಅವನ್ನೆಲ್ಲನೂ ಒಂದು ಸ್ವಲ್ಪ ಜಾಸ್ತಿ ಬೆಳೆದು ಆ ಟೈಮಲ್ಲಿ ಬೇರೆ ಪೇಟೆಗೆ ತೊಗೊಂಡೋಗಿ ಮಾರಾಟ ಮಾಡಿದರೆ? ಮಾರಾಟ ಮಾಡ್ಬೋದು, ಬೆಳೆ ರೇಟ್ ಕಮ್ಮಿ ಆಗುತ್ತೆ ಅವಾಗ ನಮ್ಗೆ. ಅವಾಗ ಅದು ಮಾಡೋದ್ರಿಂದ ಮತ್ತೆ ಅದು ಉತ್ಪನ್ನ ಸಿಗಲ್ಲ, ಅದರಲ್ಲಿ ಕಮ್ಮಿ ಆಗುತ್ತೆ, ಲಾಸ್ ಆಗುತ್ತೆ. ಬೇರೆ ಜಿಲ್ಲೆಯ ಖರೀದಿದಾರರು ಬಂದು ತಗೊಂಡು ಹೋಗಂಗೆಲ್ಲ ಮಾಡ್ತಾರೆ? ಗೋಕರ್ಣ ಕಡೆಗೆ ಎಲ್ಲ ಮಾಡ್ತಾರೆ, ಮಾಡ್ತಾರೆ ಈ ಕಡೆ ಇಲ್ಲ. ನೀವು ಯಾರು ಜಾಸ್ತಿ ಬೆಳೆಯಲ್ಲ ಅದಕ್ಕೆ ಇಲ್ಲಿ ಯಾರು ಬರಲ್ಲ, ಜಾಸ್ತಿ ಬೆಳೆದು ಹೈಯೆಸ್ಟ್ ಬೆಳೆದು ಈರುಳ್ಳಿ, ಅದಕ್ಕೆ ಬರ್ತಾರೆ ಖರೀದಿ ಮಾಡೋರು. ಗೋವಾದಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ, ಅಂದ್ರೆ ಈ ಉಳ್ಳಾಗಡ್ಡೆಗಾಗೆ ಬರ್ತಾರೆ. ಕೇಳ್ಕೊಂಡು ಫೋನ್ ನಂಬರ್ ತಗೊಂಡು ಹೋಗಿರ್ತಾರೆ, ಬರ್ತಾರೆ. ಅವರು ಈಗ ಏಪ್ರಿಲ್ ಮೇದಲ್ಲಿ ಕಾಲ್ ಮಾಡ್ತಾರೆ, ಉಳ್ಳಾಗಡ್ಡೆಗೆ ಬಂದಿದೆ ಕೇಳಿದ್ರೆ ಹೌದು ಅಂತ ಹೇಳ್ತೇವೆ. ಇಲ್ಲ, ಇಲ್ಲ ನಮ್ಮ ಊರಲ್ಲಿ ಅಳಿವೆ ಕೂಡಿ ಅಲ್ಲೆಲ್ಲ ವ್ಯಾಪಾರಸ್ಥರಿದ್ದಾರೆ, ರೋಡ್ ಸೈಡ್ ಇರ್ತಾರೆ ಅವರು ಅಂಗಡಿ ಒಳಗೆ ಕಟ್ಟಿ ಮಾರಾಟ ಮಾಡ್ತಾರೆ. ಹೌದು ಸರ್. ನೀವು ಒಂದು ಅಂಗಡಿ ತೆಗೀರಿ ಸರ್. ನಮಗೆ ಅಂಗಡಿ ತೆಗಿಲಿಕ್ಕೆ ರೋಡ್ ಸೈಡ್ ಜಾಗ ಇಲ್ಲ. ಈಗ ಎನ್ ಎಚ್ ಎ ಆಗೋದ್ರಿಂದ ರೋಡ್ ಎಲ್ಲ ಅಂಗಡಿ ಇರ್ಲಿಕ್ಕೆ ಕೊಡಲ್ಲ. ಎಲ್ಲ ಸ್ವಂತ ಜಾಗದಲ್ಲಿ ಎಲ್ಲರೂ ರೋಡ್ ಇದ್ರೆ ಇರ್ತದೆ. ಹಂಗ ಇರುವುದು ಸ್ವಲ್ಪ ಕಷ್ಟ ಕಷ್ಟ ಆಗ್ತದೆ. ಅದಕ್ಕೆ ಮತ್ತೆ ಇಟ್ಕೊಳ್ಲಿಕ್ಕೆ ಮತ್ತೆ ಶೇಖರಣೆ ಮಾಡಿ ಇಡ್ಲಿಕ್ಕೆ ಜಾಗ ಬೇಕು. ಬೇರೆದವರು ಜಮೀನು ಇತ್ತು ಬಾಡಿಗೆ ಪಡ್ಕೊಂಡಾಗ ಮಾಡೋಕ್ಕಾಗಲ್ಲ ವ್ಯಾಪಾರ ಮಾಡ್ಲಿಕ್ಕೆ. ಆಗತ್ತೆ ಸರ್. ಇಲ್ಲಿ ನಮ್ಮ ಕಡೆಯವರು ಇದ್ದಾರೆ ವ್ಯಾಪಾರ, ಅಳಿವು ಕೊಡಿ ಹಂದಿ ಉಣೆಲ್ಲ ವ್ಯಾಪಾರ ಮಾಡ್ತಾರೆ, ಅವರಿಗೆ ಕೊಡ್ತೇವೆ. ಹೆಚ್ಚು ಭಟ್ಕಾವದಿಂದ ಒಬ್ರು ಬರ್ತಾರೆ ವ್ಯಾಪಾರಕ್ಕೆ, ಅವ್ರಿಗೂ ಕೊಡ್ತೇವೆ. ಒಟ್ಟಾರೆ ಏನನ್ಸುತ್ತೆ ಬದುಕು ಉಳ್ಳಾಗಡ್ಡೆಯಿಂದ ಬಾರಿ ಕಷ್ಟ ಆಗ್ತಾ ಈಗ? ಹೌದು, ಸದ್ಯಕ್ಕೆ ಮಟ್ಟಿಗೆ ಅವ್ರ ಕಷ್ಟ ಉಂಟು. ಅಂದ್ರೆ ಬೆಳೆ ಎಲ್ಲ ಹೋಗ್ತಾ ಉಂಟು, 2 ವರ್ಷ ಆಯ್ತು, ಅದಕ್ಕಾಗೆ ಕಷ್ಟ ಉಂಟು. ಇಲ್ಲ ಯಾರು ಕೇಳುವುದಿಲ್ಲ. ಆಯ್ತು, ಇಷ್ಟೆಲ್ಲ ಅನುಭವ ಹಂಚಿಕೊಂಡಿದ್ದೀನಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸಣ್ಣ ರೈತರ ಕಷ್ಟ ಸುಖ ಕುರಿತು ಕುಮಟಾ ತಾಲೂಕಿನ ಸತೀಶ್ ತಿಮ್ಮಪ್ಪ ಪಟಗಾರ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ಕೇಳಿ ಸಮಗ್ರ ಕೃಷಿ ಕುರಿತು ಕುಮಟಾ ತಾಲೂಕಿನ ಅರುಣ್ ಈಶ್ವರ ನಾಯ್ಕ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುವರೆಗೆ ನಮ್ಮ ಜೊತೆಯಲ್ಲಿ ಅರುಣ್ ಈಶ್ವರ ನಾಯ್ಕ ಇದ್ದಾರೆ, ಯುವ ರೈತ. ಅವರು ಸಾಕಷ್ಟು ಸರ್ಕಾರಿ ನೌಕರಿಗೆ ಹೋಗ್ಬೇಕು, ಮಿಲಿಟ್ರಿಗೆ ಹೋಗ್ಬೇಕು, ಪೊಲೀಸ್ ಆಗಬೇಕು, ಹಿಂಗೇನೇನೋ ಪ್ರಯತ್ನ ಪಟ್ಟಂಥವ್ರು. ಕೊನೆಗೆ ಕೃಷಿಯನ್ನೇ ಅವಲಂಬಿಸಿದಂಥವ್ರು. ಅವರ ಬದುಕಿನ ಅನುಭವವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಅರುಣ್. ನಮಸ್ತೆ ಸರ್. ಈಗ ತಾವೊಬ್ಬ ಯುವಕರಾಗಿದ್ದಾಗ ಹಿಂಗೆ ಆಗಬೇಕು ಜೀವನ ಅಂತ ಏನು ಕನಸಿತ್ತ? ಹಾಂ, ಹೌದು ಸರ್. ಜೀವನದಲ್ಲಿ ಹೆಚ್ಚಿನ ನಾನು 8ನೇ ಮನಸ್ಸಿನಲ್ಲಿಟ್ಕೊಂಡದ್ದು ಗೌರ್ಮೆಂಟ್ ಜಾಬು, ಅದರಲ್ಲೂ ಆರ್ಮಿಗೆ ಸೇರ್ಬೇಕು ಅನ್ನೋಂತ ದೊಡ್ಡ ಆಸೆ ಇತ್ತು. ಅದಕ್ಕಾಗಿ ನಾನು ಆ ದಿಶೆಯಲ್ಲಿ ಸಣ್ಣವನಿರುವಾಗಲೇ ಪ್ರಯತ್ನ ಮಾಡ್ತಾ ಬರ್ತಿದ್ದೆ. ಅದ್ರ ಸಲುವಾಗಿ ಮಿಲಿಟ್ರಿ ಸೇರ್ಬೇಕು ಅನ್ನುವಂಥ ದೊಡ್ಡ ಆಸೆಯಿಂದನೇ, ದೈಹಿಕವಾಗಿ ಸಶಕ್ತವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಕರಾಟೆ ಕಲೆಗೆ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಕರಾಟೆ ಶಾಲೆಗೆ ಸೇರಿಕೊಂಡೆ. 5-6 ವರ್ಷ ಕಂಟಿನ್ಯೂ ಆಗಿ ಅಲ್ಲಿ ಅಭ್ಯಾಸ ಮಾಡಿ ರಾಜ್ಯ ಮಟ್ಟದಲ್ಲೂ ಪ್ರಶಸ್ತಿಯನ್ನು ಗೆದ್ದು ರಾಷ್ಟ್ರ ಮಟ್ಟದಲ್ಲೂ ಆಯ್ಕೆಯಾಗಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾನು ಆಯ್ಕೆಯಾದೆ. ಆದರೆ ನಮ್ಮ ಬಡತನ ಆದ್ರಿಂದ ನಮಗೆ ಪಾಸ್ಪೋರ್ಟ್ ಮತ್ತೊಂದು ಮತ್ತೆ ವಿಮಾನ ಟಿಕೆಟ್ಗೆಲ್ಲ ಹಣ ಸಾಕಾಗುವಂತ ಸಂದರ್ಭ ಇರದೇ ಇರೋದ್ರಿಂದ ಅದು ನನ್ನ ಜೀವನದಲ್ಲಿ ಆ ಅವಕಾಶ ಒಂದು ಕಳೆದೋಯ್ತು. ಅದೇ ರೀತಿ ಮಿಲಿಟ್ರಿ ಹೋಗ್ಬೇಕು ಅನ್ನೋಂತ 3 ಸಾರಿ ಪ್ರಯತ್ನ ಪಟ್ಟೆ, ಅದರಲ್ಲಿ ನಾನು ಆಯ್ಕೆ ಆಗಲಿಲ್ಲ. ನಂತರ ಗೌರ್ಮೆಂಟ್ ಜಾಬ್ ಅಥವಾ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುವಂತದ್ದು ದುಸ್ತರ ಅನ್ನುವಂತ ಅಭಿಪ್ರಾಯ ನನಗೆ ಬಂದದ್ರಿಂದ, ನಮ್ಮ ಕುಟುಂಬವೇ ಕೃಷಿ ಕುಟುಂಬ ಆದ್ರಿಂದ ಕೃಷಿಯತ್ತ ವಾಲುವಂತ ಪರಿಸ್ಥಿತಿ ಅನಿವಾರ್ಯವಾಗಿ ಬಂತು. ಹಾಗೆ ಕೃಷಿಯಲ್ಲಿ ಉಪಕೃಷಿ ಪ್ರಧಾನ ಕೃಷಿಗಳನ್ನ ವಿಂಗಡಣೆ ಮಾಡಿಕೊಂಡು, ಅದರಲ್ಲಿ ಪ್ರಧಾನ ಕೃಷಿ ಅಂದ್ರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಭತ್ತ ಮತ್ತೆ ಅಡಿಕೆ ತೆಂಗು, ಇದರಲ್ಲಿ ಇನ್ನು ಉಪ ಬೆಳೆಗಳನ್ನು ಬೆಳೀತಾರೆ ಬಾಳೆ ಇತ್ಯಾದಿಯಾಗಿ. ಅದೇ ರೀತಿಯಾಗಿ ಈ ದೀಪಾವಳಿ ನಂತರ ಮಾಗಿ ಹುಣ್ಣಿಮೆಯ ನಂತರ ನಾವು ಶೇಂಗಾ ಬೆಳೆಯನ್ನ ಸ್ವಲ್ಪ ಮಟ್ಟಿಗೆ ನಾನೇ ಪ್ರಯತ್ನ ಮಾಡಿ ಬೆಳೀತಾ ಇದ್ದೇನೆ. ಈ ವರ್ಷ ಅಕಾಲಿಕವಾದಂತಹ ಮಳೆ ಬಂದು ಭತ್ತದ ಬೆಳೆನೂ ನಾಶವಾಯಿತು ಮುಂಗಾರು ಬೆಳೆಯಲ್ಲಿ. ಹಾಗೆ ಶೇಂಗಾ ಬೆಳೆಯನ್ನ ಬೆಳೆಯುವಂತ ಏನು ಕಾಲಘಟ್ಟ ತಪ್ಪೋದ್ರಿಂದ ಈ ವರ್ಷ ಅದನ್ನ ಬರುವ ವರ್ಷಕ್ಕೆ ಮುಂದೂಡಿದ್ದೇನೆ. ಹಾಗೆ ಇನ್ನು ಉಪ ಕಸುಬು ಅನ್ನೋದಕ್ಕಿಂತ ಒಂದು ಸಾವಯವ ಕೃಷಿಯಲ್ಲಿ ಈಗ ಹೆಚ್ಚಿನದಾಗಿ ತೊಡಸ್ಕೊಳ್ಬೇಕು ಅನ್ನುವಂಥದ್ದು, ರಾಸಾಯನಿಕ ಕೃಷಿಯಿಂದ ಭೂಮಿ ಬರಡಾಗ್ತದೆ ಅನ್ನುವಂಥ ದೊಡ್ಡ ವಿಚಾರ ಎಲ್ಲಾ ಮಟ್ಟದಲ್ಲೂ ಕೇಳಿಬರುತ್ತಿರೋದ್ರಿಂದ ಒಂದೇ ಸಾರಿ ಸಾವಯವ ಕೃಷಿಗೆ ಬದಲಾಯಿಸೋಕಾಗುವುದಿಲ್ಲ ಭೂಮಿಯನ್ನ. ರಾಸಾಯನಿಕವನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಸಾವಯವ ಪದಾರ್ಥಗಳನ್ನು ಅಂದರೆ ಈ ಹಟ್ಟಿ ಗೊಬ್ಬರ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಸಾವಯವ ಕೃಷಿಯತ್ತ ಹೆಚ್ಚಿನ ಒಲವು ತೋರಿಸಬೇಕು ಅನ್ನುವಂಥ ಆ ದೃಷ್ಟಿಯಲ್ಲಿ ಹೈನುಗಾರಿಕೆಯನ್ನ ಅದಕ್ಕೆ ಒಂದು ಪೂರಕ ವ್ಯವಸ್ಥೆಯಾಗಿ ಮಾಡಿಕೊಂಡೆ. ಹೈನುಗಾರಿಕೆಯಲ್ಲಿ ಎಮ್ಮೆ ಮತ್ತು ಆಕಳು ಇತ್ಯಾದಿಗಳನ್ನು ಸಾಕೊಂಡು, ಹಾಗೆಯೇ ಭಾರತ ಮತ್ತು ಜಪಾನ್ ಕೃಷಿ ತರಬೇತಿ ಇದರಲ್ಲಿ ಕೃಷಿ ಇಲಾಖೆಯಿಂದ ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಪಡೆದೆ. ಅದು ಪೌಲ್ಟ್ರಿ ಫಾರ್ಮ್ ಅದನ್ನು ಸಹ ನಾನು ಈಗ ಮಾಡ್ತಾ ಇದ್ದೇನೆ. ಹಾಗೆ ಸಿಂಡಾರ್ ಸಿಟಿ ಕುಮಟಾ ಇವರಿಂದ ಆ ಹೊತ್ತಿನಲ್ಲಿ ನನಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಅವರು ಕಲ್ಪಿಸಿಕೊಟ್ರು. ಜೇನು ಕೃಷಿಯು ಸಹ ನನ್ನ ಜೀವನಕ್ಕೆ ಒಂದು ಆದಾಯ ಆಗ್ತದೆ ಅಂತ ಭಾವಿಸಿ ಅದನ್ನು ಮಾಡಿದ್ದೇನೆ. ಸ್ವಲ್ಪ ಮಟ್ಟಿಗೆ ಅದರಲ್ಲೂ ಸಮಾಧಾನ ಪಡ್ತಾ ಇದ್ದೇನೆ. ಹಾಗೆ ಇನ್ನುಳಿದಂತೆ ಈ ಹೈನುಗಾರಿಕೆಯಲ್ಲಿ ಪಂಚಗವ್ಯ ಇದನ್ನ ತಯಾರಿಸುವಂತ ಪ್ರಯತ್ನ ಮುಂದಿನ ದಿನದಲ್ಲಿ ಮಾಡುವಂತ ಕನಸಿದೆ, ನೋಡಬೇಕು. ಹಾಗೆ ಮತ್ತೆ ನಮಗೆ ಈ ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಮತ್ತೆ ದಕ್ಷಿಣ ಕನ್ನಡನ ಬಂತು, ಅದರಲ್ಲಿ ತುಂಡು ಭೂಮಿ ನಮ್ಮದು. ಈ ಕಡೆಗೆ ಹೆಚ್ಚಿನದಾದಂತಹ ಸರ್ಕಾರಿ ಸವಲತ್ತುಗಳು ನಮಗೆ ಸಿಗೋದು ಕಷ್ಟ. ಘಟ್ಟದ ಮೇಲಿನ ತಾಲೂಕು ಅಥವಾ ಬಯಲುಸೀಮೆಗಳಿಗೆ ಪ್ರದೇಶಗಳಿಗೆ ಹೋಲಿಸಿದ್ರೆ ನಮಗೆ ಸರ್ಕಾರಿ ಸವಲತ್ತಿನಲ್ಲಿ ಅಲ್ಪ ಪ್ರಮಾಣ ಸಿಗ್ತದೆ. ಹಾಗೆ ಈ ಬೆಳೆ ಹಾನಿಯಾದಂತಹ ಸಂದರ್ಭದಲ್ಲಿ ಭತ್ತದ ಬೆಳೆಗಳಿಗೆ ಕೊಡುವಂತಹ ಪ್ರಮಾಣ ಇನ್ನೂ ಸರ್ಕಾರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು, ಈ ರೀತಿಯಾದಂತಹ ಬೇಡಿಕೆಗಳಿವೆ. ಈಗ ನೀವು ಇಲ್ಲಿ ಬೆಳೀತಕ್ಕಂತ ಪ್ರಮುಖ ಬೆಳೆಗಳಂತ ಭತ್ತ ಆಗ್ಬಹುದು, ಅಡಿಕೆ ಆಗ್ಬಹುದು, ತೆಂಗಾಗಬಹುದು, ಇಂಥವನ್ನು ಹಾಕಿದ್ರಿ, ಮತ್ತೆ ಅದಕ್ಕೆ ಬೇಕಾದಂತ ಪೂರಕ ಬೆಳೆಗಳು ಇಲ್ಲಿ ವಾತಾವರಣ ತಕ್ಕಂತ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅವನ್ನು ಕೂಡ ಬೆಳೀತಾ ಇದ್ದಾರೆ. ಮತ್ತೆ ಒಂದ್ಸಲ ಮಳೆ ಜಾಸ್ತಿ ಆಗತ್ತೆ, ಒಂದ್ಸಲ ಮಳೆನ ಆಗಲ್ಲ, ಇವೆಲ್ಲ ಸಮಸ್ಯೆ ಇದೆ ರೈತರಲ್ಲಿ. ಹೌದು, ನಮ್ಮ ಪ್ರದೇಶ ಸಮುದ್ರದ ಅಂಚಿನಲ್ಲಿರೋದ್ರಿಂದ ಕಾಲಮಾನದಲ್ಲಿ ವ್ಯತ್ಯಾಸ ಆಗ್ತದೆ. ಅಕಾಲಿಕ ಮಳೆಗಳ ಸಮಸ್ಯೆ ಬಹಳ ಇದೆ ನಮಗೆ ಇಲ್ಲಿ. ಮತ್ತೆ ನೀರಿನ ಪ್ರಮಾಣ ಇಂಗುವ ಪ್ರಮಾಣ ಕಡಿಮೆ ಇಲ್ಲಿ. ಯಾಕಂತಂದ್ರೆ ನಮ್ಮ ಬೆಲ್ಟಲ್ಲಿ ಅಖಂಡವಾದ ಶಿಲೆ, ಅಖಂಡ ಅಂದ್ರೆ 18-20 ಫೀಟ್ಗೆ ಶಿಲೆ ಸ್ಟಾರ್ಟ್ ಆಗ್ತದೆ. ಪದರ ಶಿಲೆಗಳು ಕಡಿಮೆ ಈ ಕಡೆಗೆ, ನೀರು ಇಂಗುವಂತ ಪ್ರಮಾಣನೂ ಕಡಿಮೆ. ಹೆಚ್ಚಿನದಾಗಿ ಮಳೆ ಬಿದ್ದದೆಲ್ಲ ಸಮುದ್ರಕ್ಕೆ ಸೇರ್ತದೆ ಇಲ್ಲಿ. ಈ ಭೂಮಿ ಹೆಚ್ಚು ಬರ್ಡ್ ಆಗ್ತದೆ, ಅದಕ್ಕೆ ಪುನಃ ಪುನಃ ನೀರನ್ನು ಒದಗಿಸುವಂತದ್ದು ಈ ಕೆರೆ ಕಟ್ಟೆಗಳ ವ್ಯವಸ್ಥೆ ಇಲ್ಲಿ ಬಹಳ ಕಡಿಮೆ ಇದೆ. ಆದ್ರಿಂದ ಪ್ರಕೃತಿಯು ನಮಗೆ ಅನುಕೂಲವಾಗಿ ಸಹಕರಿಸಿದರೆ ನಾವು ಯಶಸ್ವಿ ಆದಂತಹ ರೈತ ಅಥವಾ ಇಲ್ಲಿ ಸುಖ ಜೀವನವನ್ನು ಸಾಗಿಸುವಂತ ರೈತರಾಗಬಹುದು. ಆ ದಿಶೆಯಲ್ಲಿ ನಮಗೆ ಈ ನೀರಾವರಿ ಸವಲತ್ತಿನ ಸಲುವಾಗಿ ಕೆರೆ ಕಟ್ಟೆಗಳು ಅಥವಾ ಅಣೆಕಟ್ಟೆಗಳ ಈಗ ಬಯಲುಸೀಮೆ ಆ ಕಡೆಗೆ ಮಾಡುವಂತ ಎಡದಂಡೆ ಬಲದಂಡೆ ಕಾಲುವೆಗಳನ್ನ ಒಂದು ಸಮರ್ಪಕವಾದ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ರೆ ನಮಗೆ ಹೆಚ್ಚಿನದಾದಂತಹ ಬೆಳೆ ಬೆಳೆದು ಸರ್ಕಾರದ ಈ ತಲಗಂದಾಯದ ಹೆಚ್ಚುವುದಕ್ಕೋ ಅಥವಾ ಸರ್ಕಾರದ ಅಭಿವೃದ್ಧಿಯಲ್ಲೂ ನಮ್ದಾದಂತಹ ಪಾತ್ರವನ್ನು ನಾವು ಸ್ವಾವಲಂಬಿಯಾಗಿ ನಾವು ಮಾಡಿಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಈ ಹೈನುಗಾರಿಕೆ ಹೇಗೆ ಅನಿಸ್ತಾ ಇದೆ, ಜೇನು ಸಾಕಾಣಿಕೆ ಹೇಗೆ ಅನಿಸ್ತಾ ಇದೆ? ಜೇನು ಸಾಕಾಣಿಕೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾಕಂತಂದ್ರೆ ಇಲ್ಲಿ ನಮ್ದು ಉತ್ತರ ಕನ್ನಡ ಜಿಲ್ಲೆ 80% ಕಾಡು ಅನ್ನೋದನ್ನು ಸತ್ಯ, ಆದ್ರೂ ಸ್ವಲ್ಪ ಸಮುದ್ರದ ಅಂಚು ಅಂದ್ರೆ ನಮ್ದು 30 ಕಿಲೋಮೀಟರ್ ವರೆಗೆ ಪಶ್ಚಿಮ ಘಟ್ಟ 30 ಕಿಲೋಮೀಟರ್ ನಂತರ ಸ್ಟಾರ್ಟ್ ಆಗ್ತದೆ. 30 ಕಿಲೋಮೀಟರ್ ಒಳಗಡೆಗೆ ಹವಾಮಾನದಲ್ಲಿ ಬಹಳ ವ್ಯತ್ಯಾಸ ಇದೆ. ವಾತಾವರಣದಲ್ಲಿ ಒಮ್ಮೊಮ್ಮೆ ತೀಕ್ಷ್ಣವಾದಂತ ಉಷ್ಣತೆ ಇರ್ತದೆ, ಆ ಉಷ್ಣತೆಗೆ ಜೇನು ಬದುಕುವುದು ಕಷ್ಟ ಆಗ್ತದೆ. ಹಾಗಾಗಿ ಅದನ್ನ ಸಾಕಣೆ ಮಾಡುವಂತದ್ದು ಈ ಸಮುದ್ರದ ಅಂಚಿನ ಅಲ್ಲಿರೋರಿಗೆ ಬಹಳ ಕಷ್ಟ ಇದೆ. ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೆ. ಯಾಕಂತಂದ್ರೆ ಅದರಿಂದ ಪರಾಗಸ್ಪರ್ಶ ಜಾಸ್ತಿ ಆಗಿ ಬೆಳೆ ಹೆಚ್ಚು ಬರ್ತದೆ ಅನ್ನುವಂತ ಸತ್ಯ ಇದೆ. ಆದ್ರೆ ಜೇನನ್ನು ಕಾದ್ಕೊಳ್ಳೋದು ಕಷ್ಟ ಇದೆ. ಅದ ಸಲುವಾಗಿ ಇನ್ನೂ ನಾನು ಪ್ರಯತ್ನಶೀಲನಾಗಬೇಕು. ಮತ್ತೆ ಹೈನುಗಾರಿಕೆಯಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೆ ಅಂತಂದ್ರೆ, ನಾನು ಈಗ ಅದಕ್ಕೆ ಮೇವು ಎಲ್ಲ ನಾವು ನಮ್ಮದೇ ಭತ್ತದ ಬೆಳೆ ಇದ್ರಿಂದ ಹುಲ್ಲು ತಗೊಬಂದು ಹಾಕೋದ್ರಿಂದ ಅದು ಸಾಕಾಗ್ತದೆ. ಹುಲ್ಲು ಒಂದು ವರ್ಷಕ್ಕೆ ನಮ್ದು 10-12 ದನ ಇದೆ, 4 ಎಮ್ಮೆ ಇದೆ. ಅದರಿಂದ ಸಗಣಿಯನ್ನ ಬಹಳ ಪ್ರಮಾಣದಲ್ಲಿ ನಾವು ಒಟ್ಟು ಮಾಡ್ತೇವೆ. ನಮ್ಮ ಎಲ್ಲ ಹೊಲ ಗದ್ದೆಗಳಿಗೆ ಸಾಕಾಗ್ತದೆ. ಅದು ಮುಖ್ಯ ಉದ್ದೇಶ ಗೊಬ್ಬರ. ಹೌದು, ಹಾಲು ಮಾರಾಟ ಮಾಡ್ತೇವೆ. ಜೇನು ಸೊಸೈಟಿಗೆ ಹೇಗೆ ನಾವು ಜೇನು ತುಪ್ಪವನ್ನು ಪೂರೈಕೆ ಮಾಡ್ತೇವೆ, ಹಾಗೆ ಇಲ್ಲಿ ಹಾಲಿನ ಸೊಸೈಟಿ ಇದೆ, ಡೈರಿ, ಮಿಲ್ಕ್ ಡೈರಿ, ಅದಕ್ಕೆ ನಾವು ಹಾಲನ್ನು ಕೊಡ್ತೇವೆ. ಅಲ್ಲಿ ಕೂಪನ್ ಮಾಡಿಕೊಂಡು ಅವರು ನಮ್ಮ ಅಕೌಂಟಿಗೆ ಅಮೌಂಟ್ ಅನ್ನು ಜಮಾ ಮಾಡ್ತಾರೆ. ನಾವು ಯಾವಾಗ ಬೇಕಾದ್ರೂ ಕಷ್ಟ ಕಾಲದಲ್ಲಿ ತೆಗೆದುಕೊಳ್ಬಹುದು. ಆ ರೀತಿ ವ್ಯವಸ್ಥೆ ನಮ್ಗೆ ಇಲ್ಲಿದೆ. ಸಿಂಧಾರ್ ಶೆಟ್ಟಿ ಒಳಗೆ ಜೇನು ಸಾಕಾಣಿಕೆ ಕುರಿತು ಕೊಟ್ಟಂತ ತರಬೇತಿ ಇದೆಯಲ್ಲ, ಅದನ್ನ ಪಡ್ಕೊಂಡು ಅನೇಕರು ಜೇನು ಕೃಷಿ ಮಾಡ್ತಾ ಇದಾರೆ, ನಾವೆಲ್ಲ ಮಾತಾಡ್ಸಿದೀವಿ ಅವ್ರನ್ನ. ಹೌದು ಸರ್, ಸಿಂಧಾರ್ ಶೆಟ್ಟಿ ಇದೊಂದು ಯಶಸ್ವಿಯಾದಂತ ತರಬೇತಿ ಕೇಂದ್ರ ಅಂತ ಹೇಳಬಹುದು. ಯಾಕಂತಂದ್ರೆ ಜೇನು ಸಾಕಾಣಿಕೆ ಬಗ್ಗೆ ಅಷ್ಟೇ ಅಲ್ಲ, ಆ ಕೇಂದ್ರದಲ್ಲಿ ಎಲ್ಲಾ ರೀತಿಯಾದಂತಹ ತರಬೇತಿಯನ್ನು ಕೊಟ್ಟು ನಿರುದ್ಯೋಗಿಗಳಿಗೆ ಅವರು ಜೀವನಕ್ಕೆ ಒಂದು ಆಶಾಕಿರಣವಾಗಿ ನಮ್ಮ ಕುಮಟಾ ಸಿಂಧಾರ್ ಟಿಸಿ ಬೆಳಕನ್ನು ನೀಡ್ತಾ ಇದೆ. ಎಲ್ಲರಿಗೂ ನಿರುದ್ಯೋಗಿ ಮಹಿಳೆಯರು ಪುರುಷರು ಎಲ್ಲ ರೀತಿಯಾದಂತ ಸಹಕಾರವನ್ನು ಅಲ್ಲಿ ತರಬೇತಿ ಪಡೆದು ಆ ಮೂಲಕವಾಗಿ ಸರ್ಕಾರದಿಂದ ಯಾವ ರೀತಿಯಾದಂತ ಸೌಲಭ್ಯವನ್ನು ಪಡೆಯಬಹುದು, ಎಲ್ಲ ರೀತಿಯಾದಂತಹ ಮಾರ್ಗದರ್ಶನ ಸಿಂಧಾರ್ ಸಿಟಿ ಅವರು ಕೊಡ್ತಾ ಇದ್ದಾರೆ. ಹಾಗೆ ಅವರು ನಮಗೆ ಜೇನು ಕೃಷಿಯಲ್ಲಿ ಹೆಚ್ಚಿನದಾದಂತಹ ಸಾಧನೆ ಮಾಡಿದಂತ ಎಲ್ಲಾ ವ್ಯಕ್ತಿಗಳನ್ನ ಹಾಗೂ ಪ್ರವಾಸವನ್ನು ಕೈಗೊಂಡು ಸಿರಸಿಯ ಮಧುಕೇಶ್ವರ ಹೆಗಡೆ ಅನ್ನುವಂತ ದೊಡ್ಡ ಜೇನು ಕೃಷಿಯಲ್ಲಿ ಉದ್ಯಮಿಯಾಗಿ ಬೆಳೆಯುತ್ತಿರತಕ್ಕಂತ ಅವರ ಪರಿಚಯ ಮತ್ತು ಅವರ ಮಾರ್ಗದರ್ಶನ ಅವರ ವ್ಯಕ್ತಿತ್ವದ ಎಲ್ಲಾ ಪರಿಚಯವನ್ನು ಸಿಂಡಾರ್ ಸಿಟಿ ಅವರು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬುಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ತರಬೇತಿ ಪಡೆದಂತವರು ಬೇರೆಯವರು ಜೇನು ಸಾಕಾಣಿಕೆ ಮಾಡಿ ಬಹಳ ಯಶಸ್ವಿಯಾಗಿದ್ದಾರೆ, ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂತ. ಹೌದು, ಇಲ್ಲಿ ನಮ್ಮ ಬೆಲ್ಟಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾಕಂತಂದ್ರೆ ನನಗೆ ಅದರಲ್ಲಿ ಪರಿಪೂರ್ಣತೆ ಸಾಧಿಸಿ ಸಾಧ್ಯ ಆಗ್ಲಿಲ್ಲ ಅನ್ನುವಂತ ಕಾರಣ ಏನಂತಂದ್ರೆ, ನಮ್ಮ ಹತ್ತಿರದ ಪ್ರದೇಶದಲ್ಲಿ ನಮ್ಮ ಜಾಗ ಅಥವಾ ಮನೆ ಸುತ್ತಲಿನ ಪ್ರದೇಶದಲ್ಲಿ ಅಕೇಶಿಯಾ ಮರದ ಇದು ಬೆಳವಣಿಗೆ ಜಾಸ್ತಿ ಇದೆ. ಅಕೇಶಿಯಾ ಮರದಲ್ಲಿ ವಾತಾವರಣಕ್ಕೆ ಏನು ಉಷ್ಣತೆ ಇದೆಯಾ ಅದರ 2ರಷ್ಟು ಉಷ್ಣತೆ ಅಕೇಶಿಯಾ ಮರ ಬಿಡುಗಡೆ ಮಾಡ್ತದೆ. ಅದರಿಂದ ಜೇನು ಹುಳುಗಳಿಗೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ಆ ಹಿಟ್ಟಿನಲ್ಲಿ. ಆ ಸತ್ಯವನ್ನು ಕಂಡುಕೊಂಡೆ ಯಾಕಂತಂದ್ರೆ ವಾತಾವರಣದ ಉಷ್ಣತೆಗಾಗಿ ಉಷ್ಣತಾ ಮಾಪಕವನ್ನು ಇಟ್ಟು ಆಮೇಲೆ ಅಕೇಶಿಯಾ ಮರದಲ್ಲಿ ಉಷ್ಣತಾ ಮಾಪಕವನ್ನು ಇಟ್ಟಾಗ ತೀರಾ ವ್ಯತ್ಯಾಸ ಕಂಡು ಬಂತು. ನನ್ನ ಇದಕ್ಕೆ ದೊಡ್ಡ ಹೊಡೆತ ಕೊಡ್ತದೆ ಇದು ಅನ್ನುವಂಥದ್ದು ನನಗೆ ಕಂಡು ಬಂದಂತ ವಿಚಾರ. ಅದರಿಂದ ಅದರಲ್ಲಿ ನಾನು ಸಕ್ಸಸ್ ಕಾಣ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ. ಅಡಿಕೆ ಮತ್ತು ತೆಂಗಿನಲ್ಲಿ ಹೇಗನ್ಸುತ್ತೆ? ಅಡಿಕೆ ಮತ್ತು ತೆಂಗಿನಲ್ಲಿ ಮಳೆಗಾಲದಲ್ಲಿ ಕೊಳೆ ರೋಗ ಬರ್ತದೆ, ಅದನ್ನು ನಿಯಂತ್ರಣ ಮಾಡಿಕೊಂಡ್ರೆ ಈಗ ಒಬ್ಬ ರೈತ ಸಣ್ಣದಾದ ರೈತನು ಸಹ ಸಂತೃಪ್ತ ಜೀವನ ನಡೆಸುವಂತ ರೇಟು ಈಗಿದೆ ಅಡಿಕೆಗೆ. ತೆಂಗಿಗೂ ಅದೇ ರೀತಿ ಒಳ್ಳೆಯದಾದಂತ ಬೆಲೆ ಬರ್ತಾ ಇದೆ. ಹಾಗೆ ಇಲ್ಲಿ ಅದಕ್ಕೆ ಸಂಬಂಧಿಸಿ ತೆಂಗಿಗೆ ಹೇಳೋದಾದ್ರೆ ಮಂಗಗಳ ಹಾವಳಿ ಜಾಸ್ತಿ ಇದೆ ನಮ್ಮ ಕಡೆಗೆ. ನಮ್ಮ ಕೈಗೆ ಬೆಳೆ ಸಿಗಲಿಕ್ಕೆ ಕಷ್ಟ ಆಗ್ತಾ ಇದೆ. ಏನೋ ಆಗ್ಬೇಕಾಗಿತ್ತು ಅಂತ ಕನಸಿತ್ತು, ಇನ್ನು ಏನೇನೋ ಆಗ್ತಾ ಇದೆ. ಒಂದು ನಿಸರ್ಗ ಎಳ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲೂ ಅಲ್ವಾ, ನಮ್ಗೆ ಗೊತ್ತಿಲ್ಲದಲ್ಲಿ ಕಾಲ ಚಕ್ರಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ಹಾಗೆ ತೆಂಗಿನ ಕೃಷಿಯಲ್ಲಿ ಕಲ್ಪರಸ ತೆಗೆಯುವಂತದ್ದು ಒಂದು ತರಬೇತಿಯನ್ನ ಕೇರಳದ ಕಾಸರಗೋಡಲ್ಲಿ ICAR ಇದರಲ್ಲಿ ತರಬೇತಿ ಪಡೆದು ಬಂದಿದ್ದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಮಾನ್ಯತೆ ಏನು ಸಿಗಲಿಲ್ಲ. ಮಾನ್ಯತೆ ಸಿಕ್ಕಿದ್ರೆ ಅದಕ್ಕೆ ಕಲ್ಪರಸ ತೆಗೆಯುವಂಥದ್ದು ಬೆಳಿಗ್ಗೆ ಅದು ತೆಂಗಿನ ಕೊನೆಯಲ್ಲಿ ಬೆಳಿಗ್ಗೆ ಟೈಮ್ ಸೇಂದಿ ಇಳಿಸ್ತಾರೆ ಅಂತಾರಲ್ಲ, ಅದು ನೀರ ಅದು ಬೆಳಿಗ್ಗೆ ಸೂರ್ಯೋದಯ ಆಗೋಷ್ಟು ಪೂರ್ವದಲ್ಲಿ ಅದು ನೀರಾಗಿರ್ತದೆ, ಆಮೇಲೆ ಅದು ಕನ್ವರ್ಟ್ ಆಗಿ ಸೇಂದಿ ಆಗ್ತದೆ, ಹುಳಿ ಜಾಸ್ತಿ ಆಗ್ತದೆ ಆಮೇಲೆ ಸೇಂದಿ ಅಂತಾರೆ. ಅದಕ್ಕೆ ಅದರ ತರಬೇತಿಯನ್ನು ಪಡೆದು ಬಂದಿದ್ದೇನೆ ಕರ್ನಾಟಕ ಸರ್ಕಾರದ ಇದರಲ್ಲಿ. ಆ ರೀತಿ ಮಾನ್ಯತೆ ನಮ್ಮ ಇದಕ್ಕೆ ಸಿಗ್ತದೆ ಅನ್ನುವಂಥದ್ದೊಂದು ಭಾವನೆ ಇದೆ. ಯಾಕಂತಂದ್ರೆ ಪ್ರಗತಿಪರ ತೆಂಗು ರೈತರ ಎಲ್ಲರೂ ಅದರ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಮಟ್ಟದಲ್ಲಿ, ಅದೊಂದು ಸಿಕ್ಕಿದ್ರೆ ಅನುಕೂಲ ಆಗ್ತದೆ ಇನ್ನೂ ರೈತರಿಗೆ ಅನ್ನುವಂಥ ಭಾವನೆ ಇದೆ. ಸುಖವಾಗಿ ಬದುಕಬಹುದು ಸುಖವಾಗಿ ಬದುಕಬಹುದು ಅಂದ್ರಲ್ಲ, ನಿಮ್ಮ ದೃಷ್ಟಿಯೊಳಗೆ ಸುಖ ಅಂದ್ರೆ ಏನು? ಒಳ್ಳೆ ಪ್ರಶ್ನೆ ಅದು, ಅಂದ್ರೆ ಉತ್ತರಿಸೋದು ಕಷ್ಟ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಕಷ್ಟವನ್ನು ಎದುರಿಸೋಕೆ ಮಾನಸಿಕವಾಗಿ ಅಥವಾ ದೈಹಿಕವಾದಂತಹ ಕಷ್ಟವನ್ನು ಎದುರಿಸೋದೇ ಈಗಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ. ರೈತನಾಗಿ ದುಡಿಯುವಂತವನಿಗೆ ಮಾನಸಿಕವಾದಂತಹ ಕಷ್ಟ ಆಗಲಿ ದೈಹಿಕವಾದಂತಹ ಕಷ್ಟ ಆಗಲಿ, ರೈತ ಜೀವನದಲ್ಲಿ ಅದು ಎಲ್ಲ ರೀತಿ ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಅವನಿಗೆ ಮಾನಸಿಕವಾಗಿಯೂ ಬರ್ತದೆ ಮತ್ತು ದೈಹಿಕವಾಗಿಯೂ ಬರ್ತದೆ. ಆ ಕಷ್ಟವನ್ನು ಎದುರಿಸಿ ನಿಲ್ಲುವಂತಹ ಏನು ಸಂತೃಪ್ತಿ ಇದೆಯಾ ಅದೇ ಸುಖವಾದಂತ ಜೀವನ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಷ್ಟ ಬರಬೇಕು, ಅದನ್ನ ಎದುರಿಸುವಂತ ಶಕ್ತಿನೂ ಇರಬೇಕು ಅಲ್ವಾ? ಹೌದು ಸರ್, ಹೌದು. ಒಳ್ಳೇದು ಅರುಣ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಪ್ರತಿ ನಮಸ್ಕಾರ ಸರ್. ಸಮಗ್ರ ಕೃಷಿ ಕುರಿತು ಕುಮಟಾ ತಾಲೂಕಿನ ಅರುಣ್ ಈಶ್ವರ ನಾಯ್ಕ ಅವರೊಡನೆ ಸಂದರ್ಶನ ಕೇಳಿದರೆ, ಸಂದರ್ಶಿಸಿದವರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕೇಳಿ